ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1410 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬಾಳೆಕಾಯಿ ಹುಡಿಯ ಮೌಲ್ಯವರ್ಧಿತ ಉತ್ಪನ್ನಗಳು ಈ ಕುರಿತು ವಸುಂಧರಾ ಹೆಗ್ಡೆ ಮತ್ತು ಪ್ರಭಾಕರ ಹೆಗ್ಡೆ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಬಾಳೆಯ ಹಣ್ಣು ನಮಗೆ ಗೊತ್ತೇ ಇದೆ. ಸಾಮಾನ್ಯವಾಗಿ ವರ್ಷ ಪೂರ್ತಿ ಸಿಗುವಂತಹ ಹಣ್ಣು ಅಂತಂದ್ರೆ ಬಾಳೆಹಣ್ಣು. ಅದರಲ್ಲೂ ವಿಶೇಷವಾಗಿ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವಂತಹದ್ದು ಏಲಕ್ಕಿ ಬಾಳೆ ಅಥವಾ ಪುಟ್ಟ ಬಾಳೆ ಎನ್ನುವಂತಹದ್ದು. ಈ ಹಣ್ಣು ಅಲ್ಲದೆ ಬಾಳೆಕಾಯಿಯ ಉಪಯೋಗದ ಬಗ್ಗೆಯೂ ಕೂಡ ಪಾರಂಪರಿಕವಾಗಿಯೂ ಕೂಡ ನಮಗೆ ಒಂದಷ್ಟು ಮಾಹಿತಿ ಇದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಇದರಲ್ಲಿ ಒಂದು ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಬಾಳೆಕಾಯಿಯ ಹುಡಿಯ ಉಪಯೋಗವನ್ನು ಹೇಗೆ ಮಾಡುವಂತಹದ್ದು, ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಎನ್ನುವುದರ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಮೀಪದ ಹೆಗಡೆ ಕಟ್ಟದ ಪ್ರಭಾಕರ್ ಹೆಗಡೆ ಹಾಗೂ ವಸುಂಧರಾ ಹೆಗಡೆ ದಂಪತಿಗಳು ಇದ್ದಾರೆ. ಇವರು ಬಾಳೆಕಾಯಿ ಹುಡಿಯಿಂದ ಏನೇನು ಮಾಡ್ತಾರೆ, ಏನೇನು ಉತ್ಪನ್ನವನ್ನು ತಯಾರು ಮಾಡ್ತಾರೆ, ವಿಶೇಷವಾಗಿ ಬಾಳೆ ಮಾರುಕಟ್ಟೆ ಕುಸಿದಿರುವಂತಹ ಒಂದು ಸಂದರ್ಭದಲ್ಲಿ ಈ ಮೌಲ್ಯವರ್ಧಿತ ಉತ್ಪನ್ನವನ್ನು ಹೇಗೆ ತಯಾರು ಮಾಡ್ತಾರೆ, ಇದರ ಉಪಯೋಗಗಳು ಏನೇನು, ಈ ವಿಚಾರವಾಗಿ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ವಸುಂಧರಾ ಹೆಗಡೆಯವರೇ ಹಾಗೂ ಪ್ರಭಾಕರ್ ಹೆಗಡೆಯವರೇ. ನಮಸ್ಕಾರ ವಸುಂಧರಾ ಹೆಗಡೆಯವರೇ. ನಿಮ್ಮ ಒಂದು ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಂಡು, ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯವರು ನೀವು, ಕರಾವಳಿ ಜಿಲ್ಲೆಗೆ ಅಷ್ಟೊಂದು ಪರಿಚಿತರಲ್ಲ. ಹೌದು. ನಮಸ್ಕಾರ, ನಾನು ವಸುಂಧರಾ ಹೆಗಡೆ ಅಂತ ಹೇಳಿ, ಶಿರಸಿ ಹತ್ತಿರ ನಮ್ಮ ಊರು. ನಾವು ಅಂದ್ರೆ ಮಾರ್ಕೆಟಿಂಗ್ ಅಂತ ಮೊದಲಿಂದಾನೇ ಏನ್ ಶುರು ಮಾಡಿರ್ಲಿಲ್ಲ. ಹೋದರ್ಷ ಏನು ಕೊರೋನಾ ಅಂತ ಶುರು ಎಲ್ಲ ಬಂತಲ್ಲ, ಆಗ ಸ್ವಾಭಾವಿಕವಾಗಿ ಎಲ್ಲಾ ಬದಲಾವಣೆಗಳು ಎಲ್ಲರ ಜೀವನದಲ್ಲೂ ಬದಲಾವಣೆ ಆಗ್ಲಿಕ್ಕೆ ಶುರುವಾಗೋಯ್ತು. ಅದೇ ಟೈಮಲ್ಲಿ ನಮಗೂ ಕೂಡ ಬಾಳೆ ಬೆಳೆ ತುಂಬಾ ಇತ್ತು, ಮಾರ್ಕೆಟ್ ಎಲ್ಲ ಬಂದು ಅವಾಗ ಏನ್ ಮಾಡ್ಬೇಕು ಅಂತ ತೋಚ್ಲಿಲ್ಲ. ಎಲ್ಲ ಮನೆಯಲ್ಲೇ ಉಳಿತು, ಹಣ್ಣುಗಳು ಆಗ್ಲಿಕ್ಕೆ ಶುರುವಾಯ್ತು. ಅದನ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಬೇಕಿತ್ತು. ಅವಾಗ ಹೊಳೆದಿದ್ದಂದ್ರೆ ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ರ ಹತ್ರ 1,500 ಡ್ರೈಯರ್ ಇದೆ ಸುಮಾರು ಎಲ್ಲರ ಮನೆಯಲ್ಲೂ. ಅಂದ್ರೆ ಇಲ್ಲಿ ಮಳೆಗಳು ಜಾಸ್ತಿ ಆಗಿದ್ದಕ್ಕೆ ಅಂದ್ರೆ ತೋಟಗಳ ಮಧ್ಯೆ ಉಪ ಬೆಳೆಗಳು ಕೂಡ ಉಂಟು, ಜಾಯಿಕಾಯಿ, ಏಲಕ್ಕಿ, ಈ ತರ ಕಾಳುಮೆಣಸು ಈ ತರ ಎಲ್ಲ ಅದನ್ನೆಲ್ಲ ಅಂದ್ರೆ ಮಳೆಯಿಂದ ಒಣಗಿಸ್ಲಿಕ್ಕೆ ಅಂತ ಸುಮಾರು ಎಲ್ಲರ ಮನೆಯಲ್ಲೂ ಅಂದ್ರೆ ಆ ಮಟ್ಟದ ಡ್ರೈಯರ್ ಅನ್ನು ಮಾಡಿಸಿದ್ದಾರೆ. ಹಾಗಾಗಿ ನಮ್ಮಲ್ಲೂ ಕೂಡ ಡ್ರೈಯರ್ ಇತ್ತು. ಆ ಡ್ರೈಯರ್ ಆವಾಗ ಏನ್ ವಿಚಾರ ಮಾಡಿದ್ವಿ, ಹಾಳಾಗುವಂತ ಒಂದು ಬಾಳೆಹಣ್ಣನ್ನ ಹೇಗಾದ್ರು ಸಂರಕ್ಷಿಸ್ಬೇಕಲ್ಲ, ಹಾಗಾಗಿ ಅದನ್ನ ಕಟ್ ಮಾಡಿ ಒಣಸಿ ಸುಕೇಳಿ ಮಾಡಿದ್ವಿ. ಸುಮಾರು ಎಲ್ಲರಿಗೂ ಗೊತ್ತಿರಬಹುದು ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಈಗ ಸುಕೇಳಿ ಜಿಲ್ಲೆ ಅಂತ ಒಂದು ಇದಾಗ್ಬಿಟ್ಟಿದೆ. ಹಾಗಾಗಿದೆ. ಆಯ್ತು, ಅದು ಅಂದ್ರೆ ಸುಕೇಳಿ ಮಾಡ್ವಿ. ಸರಿ, ಏನು ಆ ಕ್ಷಣಕ್ಕೆ ಅದನ್ನ ಹಾಳಾಗದ ರೀತಿ ಅಂದ್ರೆ ಇಡ್ಬೇಕಿತ್ತು, ಸುಕೇಳಿ ಮಾಡ್ವಿ. ಆದ್ರೆ ಮುಂದೇನು ಅಂದ್ರೆ ಮನೆಯಲ್ಲೇ ಅಷ್ಟೊಂದು ಉಪಯೋಗ ಮಾಡುವಂಗಿಲ್ಲ ಅಷ್ಟೊಂದು ಸುಕೇಳಿ. ಮುಂದೇನು ಅನ್ನುವಂತ ಒಂದು ವಿಚಾರ ಬಂತು. ಅದೇ ಟೈಮಲ್ಲಿ ಇವರು ಅಪರ್ಣ ರಾವ್ ಅಂತ ಒಬ್ಬರಿದ್ದಾರೆ, ಅವರು ಫೇಸ್ಬುಕ್ ಆನ್ಲೈನ್ ಶಾಪಿಂಗ್ ಇಂದ ಒಂದು ಪೇಜ್ ಅನ್ನು ಓಪನ್ ಮಾಡಿದ್ರು, ಮಹಿಳಾ ಮಾರುಕಟ್ಟೆ ಅಂತ ಹೇಳಿ. ಅಲ್ಲಿ ನಾವು ಕೂಡ ನೋಡ್ತಾ ನೋಡ್ತಾ ಹಾ ನಮ್ದು ಕೂಡ ಹಾಕೋಣಲ್ಲ ನೋಡುವ, ನಾಲ್ಕು ಜನರಿಗೆ ಪರಿಚಯ ಆಗ್ಬೋದು ಅಂತ ಹೇಳಿ ನಾವು ನಮ್ಮ ಉತ್ಪನ್ನ ಅಲ್ಲಿ ಮಾರಾಟಕ್ಕೆ ಹಾಕಿದ್ವಿ ನಾವು ಕೂಡ. ಅದು ಅದು ಒಂಥರ ಸವಾಲ, ಯಾಕಂದ್ರೆ ಸುಕೇಳಿ ಅಂದ್ರೆ ನಮ್ದು ಕರಾವಳಿ ಮತ್ತು ಮಲೆನಾಡುಗಳಿಗೆ ಗೊತ್ತು ಉಂಟೆ ಹೊರತು ಉಳಿದ ಪ್ರದೇಶಗಳಿಗೆ ಸುಕೇಳಿ ಅಂದ್ರೆ ಏನು ಅದ್ರ ಕಲ್ಪನೆ ಕೂಡ ಇರಲಿಲ್ಲ ಅವರಿಗೆ. ಆಮೇಲೆ ಹಾ ಅಲ್ಲಿ ಅವರೆಲ್ಲ ತಗೊಂಡು ಆಮೇಲೆ ಅವ್ರು ಇಷ್ಟಪಟ್ಟು ರಿವ್ಯೂ ಹಾಕ್ತಾ ಹೋದ್ರು, ಅದ್ರ ಜೊತೆಗೆ ನಾವು ಹಲಸಿನ ಹಣ್ಣು ಕೂಡ ಒಣಸಿ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಶುರುವಾಯ್ತು ನಮ್ದು ಮಾರ್ಕೆಟಿಂಗ್ ಹೇಳುವಂತದ್ದು ಒಂದು ಶುರುವಾಯ್ತು ಅಲ್ಲಿಂದ. ಈಗ ಪ್ರಭಾಕರ್ ಹೆಗಡೆ ಅವರನ್ನ ಮಾತನಾಡಿಸುವ. ಪ್ರಭಾಕರ್ ಅವರೇ ನಮಸ್ಕಾರ. ಹಲೋ ನಮಸ್ಕಾರ. ನಮಸ್ಕಾರ. ಪ್ರಭಾಕರ್ ಹೆಗಡೆ ಅವರು ಈಗ ಹೇಳಿ, ಈಗ ಕೃಷಿಕರು ಅನೇಕ ಸವಾಲುಗಳನ್ನು ಎದುರಿಸ್ತಾರೆ, ವಿಶೇಷವಾಗಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಒಂದು ಪರಿಸರದಲ್ಲಿ ಏನೇನು ಸವಾಲುಗಳಿವೆ? ಈಗ ಸವಾಲು ಅಂದ್ರೆ ನಮ್ಮದು ಬಾಳೆದು ಅಂದ್ರೆ ಮೇನ್ ಅಂದ್ರೆ ಈ ಹಣ್ಣು ತರಕಾರಿ ಇದ್ದಂಗೆ ಆಗಿತ್ತು ಅಂದ್ರೆ ಇವತ್ತ ಕೊಯ್ದು ಮಾಡಿದ್ರೆ ಇವತ್ತೇ ನಾವು ಮಾರ್ಕೆಟಿಗೆ ಕೊಡ್ಬೇಕು, ಆ ರೀತಿ ಪರಿಸ್ಥಿತಿ ಇತ್ತು. ಈಗ ಅದಕ್ಕೆ ಅದಕ್ಕೊಂದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ವಿಚಾರ ಮಾಡಿ ಅದನ್ನ ಸಂಸ್ಕರಣೆ ಮಾಡಿದ್ರೆ ಸಂಸ್ಕರಣೆ ಮಾಡಿ ನಾವು ಮಾಡಿದ್ರೆ ನಮ್ಗೆ ಬೆಲೆನೂ ಜಾಸ್ತಿ ಸಿಗುತ್ತೆ ಮತ್ತೆ ನಮ್ಗೆ ಟೈಮ್ ಸಿಗುತ್ತೆ. ಈಗ ಇವತ್ತು ಕೊಯ್ಲು ಮಾಡಿದ್ರೆ ಇವತ್ತೇ ತಗೊಂಡು ಹೋಗಿ ಕೊಡ್ಬೇಕು ಅಂತಿಲ್ಲ, ನಮ್ಗೆ ಒಂದು ತಿಂಗಳ ಎರಡು ತಿಂಗಳಲ್ಲಿ ಮಾರ್ಕೆಟ್ ಮಾಡಬಹುದು. ಅಷ್ಟು ಟೈಮ್ ಸಿಕ್ಕಿದ್ರೆ ನಾವು ಈ ದಲ್ಲಾಳಿಗಳಿಗೆ ನಾವು ಇದಾಗಬೇಕು ಅಂತ ಅಂದ್ರೆ ಶರಣಾಗಬೇಕು ಅಂತಿಲ್ಲ, ನಮಗೆ ಟೈಮ್ ಸಿಗುತ್ತೆ, ನಮಗೆ ರೇಟ್ ಇದ್ರೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಇಟ್ಕೊಳ್ತೀವಿ ಅಂತ ಆ ರೀತಿ ಭರವಸೆ ಬರುತ್ತೆ. ಆ ರೀತಿಗೆ ಈಗ ಬಾಳೆಕಾಯಿ ಸುಕೇಳಿ ಅಥವಾ ಈ ಬಾಳೆಕಾಯಿ ಪೌಡರ್ ಮಾಡಿದ ಕಬಾಕಾಹು ಬಾಕಾವನ್ನು ಒಳ್ಳೆ ಇದು ಅಂದ್ರೆ ನಮಗೆ ಒಂದು ಒಳ್ಳೆ ಆಶಾಕರ ಅಂತ ಹೇಳ್ಬೋದು. ಈಗ ಬಾಳೆಕಾಯಿಯನ್ನ ಹಣ್ಣಿಗೆ ಮಾರಾಟ ಮಾಡುವಂತಹ ಸಂದರ್ಭ ಬಂದಾಗ ಆ ಬೆಲೆ ಕುಸಿತ ಆಗಿ ಮಾರುಕಟ್ಟೆಗೆ ಎಷ್ಟು ಕಷ್ಟ ಆಯ್ತು ಅಂತ ಒಂದು ಅನುಭವನ ಹೇಳ್ಬೋದಾ? ಹೌದೌದು, ಬಾಳೆಕಾಯಿ ಇಲ್ಲಿ ಬಹಳಷ್ಟು ಮನೆಯಲ್ಲಿ ಏನ್ ಮಾಡಿದ್ರೆ ಹಣ್ಣು ಮಾಡಿ ಬೇಕಾಬಿಟ್ಟು ತಗೊಂಡೋಗಿದಾರೆ, ಯಾರ್ಯಾರು ಕೊಟ್ರು ದನಿಗೆ ಹಾಕಿದ್ರು ಅರ್ಧ ಅಂತೂ ವೇಸ್ಟ್ ಆಗಿದೆ. ಬಹಳಷ್ಟು ಕ್ವಿಂಟಲ್ ಗಟ್ಟಲೆ ಬಾಳೆಕಾಯಿಯನ್ನ ಅಂದ್ರೆ ಹಣ್ಣು ಮಾಡಿ ಇಲ್ಲೇ ಮನೆಯಲ್ಲೇ ಉಪಯೋಗಿಸಿದ್ದಾರೆ. ಈಗ 4 ರೂಪಾಯಿ 5 ರೂಪಾಯಿ ತಗೊಂಡೋಗಿ ನಾವು ಮಾರ್ಕೆಟಿಗೆ ಕೊಟ್ರೆ ನಮ್ಗೆ ಕೂಲಿ ಇದೆ ಹುಟ್ಟುದಿಲ್ಲ. ಈಗೆಲ್ಲ ನಾವು ನೋಡಿದೇವೆ ಟೊಮೆಟೊ ಎಲ್ಲ ಇದೆ ರೋಡಲ್ಲಿ ಹಾಕಿ ಚೆಲ್ಲದೆಲ್ಲ ನೋಡ್ತಾ ಇರ್ತೀವಿ, ಅದೇ ರೀತಿನೂ ಈ ಬಾಳೆಕಾಯಿನೂ ಅದೇ ರೀತಿ ಪರಿಸ್ಥಿತಿ ಆಗಿತ್ತು. ಅಂದ್ರೆ ಈಗ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮಾತ್ರ ಇಂತ ಸಮಸ್ಯೆ ಬಂದಿತ್ತು ಅಥವಾ ಮೊದಲು ಕೂಡ ಹಿಂದಿನಲ್ಲೂ ಕೂಡ ಇದೆಯೇ ಈ ಸಮಸ್ಯೆ? ಇಲ್ಲ, ಯಾವಾಗಲೂ ಇದೇ ರೀತಿ ಅಂದ್ರೆ ಬೇಸಿಗೆ ಟೈಮ್ ನಲ್ಲಿ ಬಾಕಿ ಅಂದ್ರೆ ಮಾವು ಎಲ್ಲ ಇದು ಹಣ್ಣಿನ ಸೀಸನ್ ಅಲ್ಲಿ ಬಾಳೆಕಾಯಿಗೆ ಬೆಲೆ ಇರುದಿಲ್ಲ. ಈಗ ಈ ಟೈಮಿಗೆ ಮಳೆಗಾಲದ ಟೈಮ್ ನಲ್ಲಿ ಬಾಳೆಕಾಯಿಗೆ ಈಗ ಮಿಟ್ಲು ಬಾಳೆ ಎಲ್ಲ 20 ರೂಪಾಯಿ 30 ರೂಪಾಯಿ ವರೆಗೆ ಹೋಗುತ್ತೆ. ಅದೇ ಬೇಸಿಗೆಯಲ್ಲಿ ಕೇಳೋರಿಲ್ಲ ಅಂದ್ರೆ ಅವ್ರು ಹೇಳಿದ ರೇಟ್ ಅಂದ್ರೆ ಅದು ಈಗ ಅನಿವಾರ್ಯವಾಗಿ ನಾವು ಕೊಡ್ಬೇಕು ಅವರಿಗೆ ಅಂದ್ರೆ ಎಷ್ಟು ಹೇಳಿದ್ರು ಕೊಡುವಂತ ಪರಿಸ್ಥಿತಿ ಇದೆ ಅಂದ್ರೆ ಅಷ್ಟು ಕಡಿಮೆ ಆಗುತ್ತೆ ರೇಟ್ ಬೇಸಿಗೆಯಲ್ಲಿ ಅಂದ್ರೆ ಈ ಮಾವು ಸೀಜನ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ತುಂಬಾನೇ ಕಡಿಮೆ ಆಗುತ್ತೆ ಬೆಲೆ ಅಂದ್ರೆ ನಮಗೆ ಆವಾಗ ಕೂಲಿ ರೇಟು ಇದಾಗುದಿಲ್ಲ ಕೊಯ್ಲು ಮಾಡಿದ ರೇಟು ಹುಟ್ಟುದಿಲ್ಲ. ಆದ್ರೆ ಈಗ ಈ ಸಂಸ್ಕರಣೆ ಮಾಡಿದ್ರೆ ನಮಗೆ ಅಂದ್ರೆ ಇದನ್ನ ಕಾಯ್ಕೋಬಹುದು. ಈಗ ಬಾಳೆಕಾಯಿಯ ಹುಡಿ ಮಾಡಬಹುದು ಅನ್ನೋದಕ್ಕೆ ಒಂದು ಹಿನ್ನೆಲೆ ಏನು ನಿಮಗೆ? ಅಂದ್ರೆ ನಮ್ಗೆ ಈ ಅಡಿಕೆ ಪತ್ರಿಕೆಯವರು ಪೊಡ್ರೆ ಅವರು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು, ಮತ್ತೆ ಈ ಬಾಳೆಕಾಯಿ ಬಾಕಾವು ಕೇರಳದಲ್ಲೆಲ್ಲ ಮಾಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಶಿರ್ಸಿಯಲ್ಲೇ ಒಬ್ರು ಸುಬ್ರಾಯ್ ಹೆಗಡೆ ಅಂತ ಅವರು ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರು. ಅವಾಗ ನಮಗೂ ಹೌದು ಇದೊಂದು ಮಾಡ್ಬೋದಲ್ಲ, ನಮ್ಗೆ ವಿಚಾರ ಹೊಳಿಲಿಲ್ಲ ಆಗಿತ್ತು ಮೊದಲು ಇದನ್ನ ಮಾಡಿ ನೋಡುವ. ನಮ್ಗೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಆಗಿತ್ತು, ಮಾರ್ಕೆಟಿಂಗ್ ನಾವು ಒಂದು ಇಳಿದಿದ್ವಿ ಮೊದ್ಲೆ ಈ ಸುಕೇಳಿ ಮತ್ತೆ ಈ ಹಲಸಿನ ಡ್ರೈ ಫುಡ್ ಮಾಡಿ ಮಾರ್ಕೆಟಿಂಗ್ ಏನೋ ಸಮಸ್ಯೆ ಇಲ್ಲ ಅಲ್ಲ ಮಾಡಿ ನೋಡುವ ಅಂತ ಅವರ ಒಂದು ಉತ್ಸಾಹ ಪೊಡ್ರೆ ಅವರ ಒಂದು ಹಿನ್ನೆಲೆ ಇದ್ರ ಕಾರಣಕ್ಕೆ ನಮಗೂ ಒಂಥರ ಉತ್ಸಾಹ ಬಂತು. ಅದಕ್ಕೆ ಮಾಡಿದ್ವಿ, ಒಳ್ಳೆ ರೀತಿ ರಿಸ್ಪಾನ್ಸ್ ಇದೆ ಅಂದ್ರೆ ಬಹಳಷ್ಟು. ಈಗ ಒಂದು 20 ದಿವಸಕ್ಕೆ ಒಂದು 50 ಕೆಜಿ ನಮ್ಗೆ ಆರ್ಡರ್ ಇದೆ, ಮತ್ತು ಈಗ ಇನ್ನೊಂದು 50 ಕೆಜಿ ಕಳಿಸಿ ಆಗಿದೆ, ಮತ್ತೊಂದು 50 ಕೆಜಿ ಆರ್ಡರ್ ಇದೆ. ಈಗ ವಸುಂಧರ ಹೆಗಡೆ ಅವರನ್ನ ಮಾತಾಡಿಸುವ. ವಸುಂಧರ ಹೆಗಡೆ ಅವರನ್ನ ವಸುಂಧರ ಹೆಗಡೆ ಅವರೀಗ ಹೇಳಿ, ಈಗ ಬಾಳೆಕಾಯಿಯ ಹುಡಿಯನ್ನ ಮಾಡುವಂತಹ ಹಂತಗಳು, ವಿವಿಧ ಹಂತಗಳು, ಮತ್ತು ಯಾವ ತಳಿಯ ಒಂದು ಬಾಳೆಕಾಯಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಬೇರೆ ಬೇರೆ ಹಂತಗಳ ಬಗ್ಗೆ ಹೇಳಿ. ಬಾಳೆಕಾಯಿಗಳನ್ನ ಆದಷ್ಟು ಬಲಸಿದ್ದಾದ್ರೆ ತುಂಬಾನೇ ಒಳ್ಳೇದು. ಅದನ್ನ ಸಿಪ್ಪೆ ಸೊಲ್ದು ಆಮೇಲೆ ತಾಳಿಗಳನ್ನಾಗಿ ಹೆರೆದು ಒಣಸಿ ಪೌಡರ್ ಮಾಡೋದು. ಅದು ಹಾಗೆ ಪೌಡರ್ ಮಾಡೋದಾದ್ರೆ ಹಾಗೆ ಈ ಕೆಲವು ಜನ ಅದರದ್ದೇ ರವೆ ತರ ಮಾಡಿಕೊಂಡು ಕೂಡ ಉಪಯೋಗಿಸಿ ತುಂಬಾ ತಿಂಡಿಗಳನ್ನ ಮಾಡಿದ್ರು. ಅದನ್ನ ಪೌಡರ್ ತರ ಪೂರ್ತಿ ಅಲ್ಲ, ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡು ರೆಡಿ ಮಾಡ್ಬೇಕು ಅದನ್ನ. ಈಗ ತೋಟದಿಂದ ಅಲ್ಲ ತೋಟದಿಂದ ತಂದಂತಹ ಒಂದು ಬಾಳೆಗೋನಿನ ಹಂತ ಹಂತವಾಗಿ ಏನೇನು ಮಾಡ್ತೀರಿ ಹೇಳಿ ಅಂದ್ರೆ, ತಕ್ಷಣ ಅದನ್ನ ತುಳಿಬೇಕು, ಒಣಗಿಸಬೇಕು, ಏನ್ ಮಾಡ್ಬೇಕು? ತೋಟದಿಂದ ತಂದಿದ್ದ ಹಾಗೆ ಅದನ್ನ ಸಿಪ್ಪೆ ತೆಗೆದು, ಅಂದ್ರೆ ಸಿಪ್ಪೆ ತೆಗೆದು ತಾಳೆ ಹೆರೆದು ಡ್ರೈಯರ್ ಅಲ್ಲಿ, ನಾವು ಈಗ ಮಳೆ ಅಲ್ಲ ಅದಕ್ಕೆ ಡ್ರೈಯರ್ ಅಲ್ಲಿ ಒಣಸಿದ್ವಿ ನಾವು. ಹೌದು, ಡ್ರೈಯರ್ ಅಲ್ಲಿ ಒಣಸಿ ಆಮೇಲೆ ಮಿಕ್ಸರ್ ಅದು ಗಿರಣಿಯಲ್ಲಿ ಪೌಡರ್ ಮಾಡಿದ್ದು. ಅಂದ್ರೆ ನಾವು ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಕ್ಕೆ ಮಿಕ್ಸಿಯಲ್ಲಿ ಆಗ್ಲಿಲ್ಲ, ನಾವು ಸಣ್ಣದೊಂದು ಗಿರಣಿ ಉಂಟು ಅದರಲ್ಲೇ ಮಾಡಿದ್ದು ನಾವು. ಅದನ್ನ ಎಷ್ಟು ಚಿಪ್ಸ್ ರೀತಿಯಲ್ಲಿ ಅದನ್ನ ಕಟ್ ಮಾಡ್ಬೇಕಾ, ಹೇಗೆ ಅದು ಕತ್ತರಿಸಬೇಕು? ಸಿಪ್ಪೆ ಸೋಲಿದ ನಂತರ ಅದು ಸ್ವಲ್ಪ ಈ ಅನ್ನದ ಇದು ಅನ್ನದ ಗಂಜಿ ಅಂತ ಹೇಳ್ತಾರಲ್ಲ, ಅಂದ್ರೆ ತಿಳಿ ಅಂತ ಹೇಳ್ತಾರೆ, ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೋಲದ ತಕ್ಷಣ ಅದು ಅದಕ್ಕೆ ಹಾಕ್ಬೇಕು, ಇಲ್ಲ ಅಂದ್ರೆ ಬಾಳೆಕಾಯಿ ಕಪ್ಪು ಬರ್ತದೆ. ಹೌದು, ಹೌದು. ಅದನ್ನ ನಂತರ ಅದರಿಂದ ತೆಗೆದು ಚಿಪ್ಸ್ ಮಾಡುವಂತ ಒಂದು ಸ್ಲೈಸರ್ ಇರ್ತದೆ, ಅಥವಾ ಕತ್ತೆಲಿ ಅಥವಾ ಮೆಟ್ಟುಗತ್ತೆ ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ನಾವು ತಾಳಿ ತಾಳಿ ಹೆರೆದು ಟ್ರೇದಲ್ಲಿ ಒಣಸಿ ಆಮೇಲೆ ಅದನ್ನ ಪೌಡರ್ ಮಾಡೋದು. ಈಗ ಒಣಗಿಸುವುದು ಅಂದ್ರೆ ಎಷ್ಟರ ಮಟ್ಟಿಗೆ ಒಣಗಬೇಕು, ಹೇಗೆ ಇದು? ಅದು ಸಾಮಾನ್ಯವಾಗಿ ನಾವು ಕೈಯಲ್ಲಿ ಮುಟ್ಟದಾಗೆ ಅದ್ರ ಅಂದಾಜು ಗೊತ್ತಾಗೋದು, ಅಂದ್ರೆ ಒಣಗ್ತು ಅಂತ ಅಂದ್ರೆ ಕರೆಕ್ಟ್ ಕಟ್ ಅಂತ ತುಂಡಾಗುತ್ತೆ ಅದು. ಆತರ ಜಾಸ್ತಿ ಆದ್ರೆ ಅಥವಾ ಕಡಿಮೆ ಆದ್ರೆ ಏನ್ ವ್ಯತ್ಯಾಸ ಆಗ್ತದೆ? ಕಡಿಮೆ ಆದ್ರೆ ಅದು ಹಸಿ ಅಂಶ ಇರುವುದರಿಂದ ಪೌಡರ್ ಅಷ್ಟು ಕರೆಕ್ಟ್ ಆಗೋದಿಲ್ಲ. ಜಾಸ್ತಿ ಆದ್ರೆ ಜಾಸ್ತಿ ಆದ್ರೆ ಅಂದ್ರೆ ಅದು ಫ್ರೈ ಮಾಡಿದಾಗ ಸೀದೋಗುತ್ತೆ. ಹೌದು, ಸ್ವಲ್ಪ ಕಣ್ಣಿ ಹೊಡಿತದೆ ಆಮೇಲೆ. ಹೌದು, ಆತರ ಆಗ್ತದೆ. ಹೌದೌದು. ಈಗ 100 ಕಿಲೋ ಅಥವಾ 10 ಕಿಲೋ ಬಾಳೆಕಾಯಿಯ ಹುಡಿ ಮಾಡುವುದಿದ್ರೆ ಎಷ್ಟು ಕಾಯಿಗಳು ಬೇಕಾಗ್ತವೆ, ಹೇಗಿದು ಲೆಕ್ಕಾಚಾರ? ಅದು ಅಂದ್ರೆ ಸಿಪ್ಪೆ ಗೂಡೆ ಬಾಳೆಕಾಯಿ ನಾವು ಹತ್ರ ಹತ್ರ ಒಂದು ಅಂದ್ರೆ ಅಂದಾಜು ಒಂದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಆ ಇದ್ರಲ್ಲಿ ಅಂದಾಜಿಗೆ ಒಂದು 5 ಕೆಜಿ ಸಿಪ್ಪೆ ಗೂಡೆ ಬಾಳೆಕಾಯಿಗೆ 1 ಕೆಜಿ ಪೌಡರ್ ಬರ್ತದೆ. 5 ಕೆಜಿಗೆ 1 ಕೆಜಿ ಪೌಡರ್. ಹೌದು ಹೌದು ಹೌದು. ಈಗ ಸಿಪ್ಪೆ ತೆಗೆದ ನಂತರ ಆದ್ರೆ ಸಿಪ್ಪೆ ತೆಗೆದ ನಂತರ ಆದ್ರೆ 3 ಕ್ಕೆ 1 ಬರ್ಬೋದಾ? 3 ಕ್ಕೆ 1 ಬರ್ಬೋದಾ? ಹಾ, 3 ಕ್ಕೆ 1 ಬರ್ಬೋದು. ಸರಿ, ಅಂದ್ರೆ ನಾವು ಒಂದು ಸಿಪ್ಪೆ ಗೂಡೆ ತೂಕನೇ ನೋಡಿದ್ದೇ ಆಗಿತ್ತು, ಇದನ್ನ ನಾವು ಅಷ್ಟು ಲೆಕ್ಕಾಚಾರ ಹಾಕ್ಲಿಲ್ಲ. ಹೌದಾ, ಸರಿ. ಈಗ ಪೌಡರ್ ಮಾಡಿ ಇಟ್ಕೊಂಡ ನಂತರ ಅದರ ಮುಂದಿನ ಹಂತ, ಅದನ್ನ ಏನೇನು ಮಾಡಬೇಕು, ಅದನ್ನ ಪ್ರಿಸರ್ವೇಟಿವ್ ಹಾಕಬೇಕಾ, ಹೇಗೆ ಇದು? ಇಲ್ಲ, ಆ ತರ ಏನಿಲ್ಲ. ಅಂದ್ರೆ ಗಾಳಿ ಹೋಗದೆ ಇರುವಂತ ಒಂದು ಜಾರಲ್ಲಿ ಅಂದ್ರೆ ಹಾಕಿಟ್ರೆ ಹತ್ರ ಹತ್ರ 6 ತಿಂಗಳವರೆಗೆ ಏನೂ ಆಗೋದಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಒಣಗಿರ್ತದೆ, ಅದ್ರಲ್ಲಿ ತೇವಾಂಶ ಒಂಚೂರು ಇರುವುದಿಲ್ಲ. ಹಾಗಾಗಿ ಉಳಿದ ಹಿಟ್ಟುಗಳು ಹೇಗಿರ್ತದೆ ಹಾಗೆ ಇರ್ತದೆ, ಏನು ತೊಂದರೆ ಇಲ್ಲ. ಈ ಕದಳಿ ಬಾಳೆಗೂ ಮತ್ತೆ ಬೇರೆ ರೀತಿಯ ಬಾಳೆ ತಳಿಗಳಿಗೂ ಏನಾದ್ರು ವ್ಯತ್ಯಾಸ ಉಂಟು ಇದರಲ್ಲಿ? ಇಲ್ಲ, ನಾವು ಈಗ 3 ಜಾತಿ ಬಾಳೆದು ಮಾಡಿದ್ದೇವೆ. ಎಂತ, ನಾವು ಕರಿ ಬಾಳೆ ಮತ್ತೆ ಬರ್ಗಿ ಬಾಳೆ ಮತ್ತೊಂದು ಮಿಟ್ಲು ಬಾಳೆ ಅಂತ, ಅವು 3 ಬಾಳೆನು ಮಾಡಿದ್ದೇವೆ. ಅಂತ ವ್ಯತ್ಯಾಸ ಏನು ನಮ್ಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಮಿಟ್ಲು ಬಾಳೆ ಸ್ವಲ್ಪ ಸಿಪ್ಪೆ ಸಪ್ಪುರ ಇರುವುದರಿಂದ ಅದಕ್ಕೆ ಸ್ವಲ್ಪ ಅಂದ್ರೆ ಈಗ ಉಳಿದ ಬಾಳೆ 5 ಕೆಜಿ ಬಂದ್ರೆ ಇದು 4 ಕೆಜಿ 1 ಕೆಜಿ ಬರ್ತದೆ ಹಾಗೆ. ಮತ್ತೆಂತ ವ್ಯತ್ಯಾಸ ಏನು ಗೊತ್ತಾಗ್ಲಿಲ್ಲ, ಕಲರ್ ಅಲ್ಲಾಗ್ಲಿ ಅಥವಾ ರುಚಿಯಲ್ಲಾಗ್ಲಿ ಅಂತ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಇನ್ನು ಬಾಳೆಕಾಯಿಯ ಹುಡಿಯ ಒಂದು ಉಪಯೋಗದ ಬಗ್ಗೆ ಹೇಳಿ, ಯಾವ ರೀತಿಯ ಒಂದು ಮೌಲ್ಯವರ್ಧನೆ ಮಾಡಬಹುದು, ಇದನ್ನ ಏನೇನು ತಯಾರು ಮಾಡಬಹುದು? ಈಗಾಗಲೇ ಅಂದ್ರೆ ನಾವು ಅದು ನಮ್ಮ ಹತ್ರ ಒಂದ್ಸಲಿ ಈಗ ಹೋದ್ವಾರ ಸುಮಾರು ಜನ ಎಲ್ಲ ತಗೊಂಡ್ರು, ಅವ್ರು ಕೂಡ ತುಂಬಾನೇ ವಿವಿಧ ತಿಂಡಿಗಳಿಗೆ ಎಲ್ಲ ಪ್ರಯೋಜನ ಅಂದ್ರೆ ಪ್ರಯೋಗ ಮಾಡಿ ನಮ್ಗೆ ಎಲ್ಲ ಫೋಟೋ ಕಳಿಸಿದ್ರು. ಅಂದ್ರೆ ನಾವು ಮೊದ್ಲು ದೋಸೆ ಚಪಾತಿ ಕಡುಬು ಚಕ್ಲಿ ಇದಷ್ಟು ಮಾಡಿದ್ವಿ, ಶಾವ್ಗೆ ಈ ತರ ಎಲ್ಲ ನಾವೇ ಮಾಡಿ ನೋಡಿದ್ವಿ. ಅದ್ರ ನಂತರ ಬೇರೆಯವ್ರು ತಗೊಂಡಾಗ ತುಂಬಾನೇ ಹೆಸರು ಹೇಳಾರದಷ್ಟು ತುಂಬಾನೇ ಮಾಡಿದ್ದಾರೆ ಅವರು. ನೀವು ಯಾವ್ದೆಲ್ಲ ಪ್ರಯೋಗ ಮಾಡಿದ್ರಿ ಹೇಳಿ. ನಾವು ದೋಸೆ ಮಾಡಿದ್ವಿ, ದೋಸೆ ಚಪಾತಿ ಮತ್ತೆ ತಾಳಿಪೀಟು ಕಡುಬು ಉಂಡೆ ಚಕ್ಲಿ ಇದಷ್ಟು. ಆಮೇಲೆ ಮಾಲ್ಟ್ ಕೂಡ ತುಂಬಾ ಚೆನ್ನಾಗಾಗ್ತದೆ. ಕೆಲವು ಸ್ಪೆಷಲ್ ತಿಂಡಿಯ ಬಗ್ಗೆ ಹೇಳಿ, ಯಾವ ರೀತಿ ಮಾಡುವಂತಹದ್ದು, ಎಷ್ಟೆಷ್ಟು ಪ್ರಮಾಣದಲ್ಲಿ ಬಾಳೆಕಾಯಿ ಹುಡಿ ಮತ್ತೆ ಬೇರೆ ಐಟಮ್ ಅನ್ನೆಲ್ಲ ಸೇರಿಸಬೇಕು ಅಂತ? ಈಗ ಕಡುಬು ಮಾಡುವುದಾದ್ರೆ 1 ಕಪ್ಪು ಬಾಳೆಕಾಯಿ ಪುಡಿ ತಗೊಂಡ್ರೆ ಅದಕ್ಕೆ ಅದ್ರ ಡಬ್ಬಲ್ ನೀರು ಹಾಕ್ಬೇಕು. ಮೊದಲು ತಣ್ಣೀರಲ್ಲಿ ಹಾಕಿ ಕರಡ್ಬೇಕು, ಇಲ್ಲ ಅಂದ್ರೆ ಅದು ಗಂಟು ಗಂಟಾಗ್ತದೆ. ಹಾಗಾಗಿ ಮೊದಲು ತಣ್ಣೀರಲ್ಲಿ ಸ್ವಲ್ಪ ಕರಡಿ ಅದಕ್ಕೆ ಅಂದ್ರೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಒಂದು ಚಿಟಿಕೆ ಉಪ್ಪು ಹಾಕಿ ಕರಡಿ ಇಟ್ಕೊಳ್ಬೇಕು. ನಂತರ ಅದನ್ನ ಒಲೆ ಮೇಲಿಟ್ಟು ಕಾಯಿಸ್ಬೇಕು, ಅದು ದಪ್ಪ ಆಗ್ತದೆ, ಅಂದ್ರೆ ಉಂಡೆ ಕಟ್ಟುವಷ್ಟು ದಪ್ಪ ಆಗ್ತದೆ. ಅದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಅಂದ್ರೆ ಲಟ್ಟಿಸಿ ಅದ್ರ ಮಧ್ಯ ಕಾಯಿ ಮತ್ತು ಬೆಲ್ಲದಿಂದ ಹಾಕಿ ಕಲಸಿರುವಂತ ಹೂರ್ಣ ಹಾಕಿ, ಹೌದು ಹೌದು, ಹಾಕಿ ಆಮೇಲೆ ಮಡಚಿ ಅದನ್ನ ಉಗಿಯಲ್ ಬೇಯಿಸೋದು. ಮೊದ್ಲು ಅದು ಸಾಮಾನ್ಯವಾಗಿ ನಾವೆಲ್ಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ರು ಮೊದ್ಲೆಲ್ಲ, ಈಗ ಬಾಳೆಕಾಯಿ ಹಿಟ್ಟಲ್ಲಿ ಮಾಡಿದ್ರು. ರುಚಿಯಲ್ಲ ಏನೇನು ವ್ಯತ್ಯಾಸ ಇಲ್ಲ, ಅಂದ್ರೆ ಎರಡು ಒಟ್ಟಿಗೆ ಕೊಟ್ರೆ ಇದು ಯಾವ್ದು ಅಂತ ಗೊತ್ತಾಗೋದಿಲ್ಲ, ಅಷ್ಟರ ಮಟ್ಟಿಗೆ ಸಾಮ್ಯತೆ ಉಂಟು ಅದು. ಈಗ ಉದ್ದಿನ ಬದಲಿಗೆ ಕೂಡ ಇದನ್ನು ಉಪಯೋಗಿಸಬಹುದು, ಮಸಾಲೆ ದೋಸೆ ಉದ್ದಿನ ದೋಸೆ ಮಾಡೋದಿದ್ರೆ. ಹೌದು, ಅದು ಸಮ ಪ್ರಮಾಣದಲ್ಲಿ ಒಂದು ಕಪ್ ಬಾಳೆಕಾಯಿ ಪೌಡರ್ ಇದ್ರೆ, ಒಂದು ಕಪ್ ಅಕ್ಕಿ ನೆನೆಸಿದ ಅಕ್ಕಿ ಅಥವಾ ಅಕ್ಕಿ ಹಿಟ್ಟು ಯಾವುದು ಅಂದ್ರೆ ಹಾಗೆ ತಗೊಳ್ಬಹುದು. ಇಲ್ಲಾಂದ್ರೆ ಪೂರ್ತಿ ನೀವು ಬಾಳೆಕಾಯಿ ಹಿಟ್ಟನ್ನೇ ತಗೊಂಡ್ರು ಕೂಡ ಏನೂ ಆಗುವುದಿಲ್ಲ, ಚೆನ್ನಾಗಿ ಬರ್ತದೆ, ಯಾವ್ದೇ ರೀತಿ ವ್ಯತ್ಯಾಸ ಆಗುವುದಿಲ್ಲ, ಒಳ್ಳೆ ಮೆತ್ತಗಾಗಿ ಚಲೋ ಆಗಿ ಬರ್ತದೆ. ಹೌದು. ಎಣ್ಣೆ ತಿಂಡಿ ಏನಾದ್ರು ಮಾಡಬಹುದಾ? ಹಾ, ಪಕೋಡ ಮಾಡಬಹುದು, ಮಂಚೂರಿ ಮಾಡಿದ್ದಾರೆ, ಮತ್ತೆ ಅಪ್ಪಮ್ಮ ಅಂತ ಹೇಳಿ ಮಾಡ್ತಾರೆ ಅದನ್ನ, ಶಂಕರಪೊಳೆ ಸುಮಾರು ಮಾಡಿದ್ದಾರೆ, ಸುಮಾರದಲ್ಲಿ ಇಷ್ಟೇ ಉಂಟು. ಹೌದು. ಸಿಹಿ ತಿಂಡಿ? ಸಿಹಿ ತಿಂಡಿ ಅದೇ ತಂಬಿಟ್ಟಿನ ಉಂಡೆ ಅಂತ ಹೇಳ್ತಾರೆ, ಮತ್ತೆ ಅದಕ್ಕೆ ಈ ಶೇಂಗಾ ಗೇರು ಬೀಜ ಆತರ ಎಲ್ಲ ಸೇರಿಸಿ ಆತರ ಉಂಡೆಗಳು, ಯಾರೋ ಒಬ್ರು ಐಸ್ ಕ್ರೀಮ್ ಕೂಡ ಮಾಡಿ ಹಾಕಿದ್ರು, ಆತರ ಸುಮಾರು ಮಾಡಿದಾರೆ. ಆದ್ರೂ ಕೂಡ ಪ್ರಭಾಕರ್ ಹೆಗಡೆ ಅವರನ್ನ ಮಾತಾಡಿಸ್ತೇನೆ. ಪ್ರಭಾಕರ್ ಹೆಗಡೆ ಅವರು, ಈಗ ಈ ಬಾಳೆಕಾಯಿ ಹುಡಿಯ ಆರೋಗ್ಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ, ಈಗ ನಾವು ಎಷ್ಟೋ ಸಾರಿ ಮೈದಾವನ್ನು ಉಪಯೋಗಿಸ್ತೀವಿ, ಗೋಧಿ ಹುಡಿಯನ್ನು ಉಪಯೋಗಿಸ್ತೀವಿ, ಅಕ್ಕಿ ಹುಡಿಯನ್ನು ಉಪಯೋಗಿಸ್ತೀವಿ, ಅದಕ್ಕೆಲ್ಲ ಹೋಲಿಸಿ ನೋಡಿದ್ರೆ ಈ ಬಾಳೆಕಾಯಿ ಹುಡಿಯ ಒಂದು ವಿಶೇಷತೆ ಏನು? ಈಗ ನಮ್ಗೆ ಕೆಲವೊಂದು ಆಯುರ್ವೇದ ಡಾಕ್ಟರ್ ಇವರೆಲ್ಲ ಸಲಹೆ ಕೊಟ್ಟ ಅವರದ ಪೋಸ್ಟ್ ಅನ್ನ ನೋಡಿದ್ಮೇಲೆ, ಅವರು ಯೂಟ್ಯೂಬ್ ಎಲ್ಲ ಇದೆ, ಅವರದ್ದು ವಿಡಿಯೋ ಎಲ್ಲ ಇದೆ. ಅವ್ರ ವಿಡಿಯೋ ಅಂದ್ರೆ ಆ ಬಾಳೆಕಾಯಿ ಅಂದ್ರೆ ಈ ದಪ್ಪ ಇದ್ದವ್ರಿಗೆ ಅದ್ರಲ್ಲಿ ಒಳ್ಳೆ ಇದು ಏನಂದ್ರೆ ಈ ಅಂಟಿನ ಅಂಶ ಇರೋದಿಲ್ಲ, ಗ್ಲುಟಿನ್ ಫ್ರೀ ಅಂತ ಹೇಳ್ತಾರೆ ಬಾಳೆಕಾಯಿ ಪೌಡ್ರು. ಮತ್ತೆ ಏನಂದ್ರೆ ದಪ್ಪ ಇದ್ದವ್ರಿಗೆ ವೇಟ್ ಲಾಸ್ ಬಹಳ ಅನುಕೂಲ ಅಂತ ಹೇಳ್ತಾ ಇದಾರೆ. ಈಗ ನಾವೇನು ಬಳಸಿ ನೋಡಿಲ್ಲ, ನಾವು ಮಾಡ್ತಾ ಇದ್ದ ಈಗ ನಾವೀಗ ಇಂಟರ್ನೆಟ್ ಅಲ್ಲೆಲ್ಲ ಹುಡುಕಿದ್ರೆ, ಗೂಗಲ್ ಅಲ್ಲಿ ಹುಡುಕಿದ್ರೆ ಸಿಗುತ್ತೆ, ಅದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತೆ. ಈಗ ನಾವೇನು ಯಾವ್ದು ಪರೀಕ್ಷೆ ಮಾಡಿಲ್ಲ ಇನ್ನು. ಹೌದು. ಸಾಮಾನ್ಯವಾಗಿ ಹೇಳುವಂತಹದ್ದು ಬಾಳೆಹಣ್ಣಿನಲ್ಲಿ ಹೆಚ್ಚು ನಾರಿನ ಅಂಶ ಇರ್ತದೆ, ಜೊತೆಗೆ ಪೊಟ್ಯಾಸಿಯಂ ಅಂಶವೂ ಕೂಡ ಜಾಸ್ತಿ ಇರ್ತದೆ ಅಂತ ಹೇಳಿ. ಹೌದು. ಮತ್ತೆ ಒಂಟಿನ ಅಂಶ ಇರೋದಿಲ್ಲ, ಈಗ ಗೋಧಿ ಮತ್ತೆ ಇದರಲ್ಲಿ ಇರುವಂತಹದ್ದು ಏನು ಗ್ಲುಟಿನ್ ಅಂತ ಹೇಳ್ತಾರೆ, ಅದಿರೋದಿಲ್ಲ ಅಂತ ಹೇಳ್ತಾರೆ ಮೈದಾದಲ್ಲಿ ಇರುವಂತದ್ದು. ಬಹುಶಃ ಈ ಕಾನ್ಸ್ಟಿಪೇಶನ್ ಆಗುವಂತಹ ಸಮಸ್ಯೆ ಇರುವವರಿಗೆ ಇದು ಬಹಳ ಪರ್ಯಾಯವಾಗಿ ಇದನ್ನು ಉಪಯೋಗಿಸಿ ಮಾಡಬಹುದು ಅಂತ ಕಾಣ್ತದೆ. ಹೌದು. ಶುಗರ್ ಇದ್ದವರಿಗೂ ಇದನ್ನ ಬಳಸಬಹುದು, ಸಿಹಿ ಔಷಧ ಇರೋದಿಲ್ಲ, ಶುಗರ್ ಇದ್ದವರು ಸಹಿತ ಇದನ್ನ ಬಳಸಬಹುದು ಅಂತ, ಶುಗರ್ ಫ್ರೀ ಅಂತ ಹೇಳ್ತಾರೆ ಇದನ್ನು. ಅದೇ ಮಕ್ಕಳ ಬೆಳಗ್ಗೆ ಮಕ್ಕಳಿಗೂ ಅಂದ್ರೆ ಬಹಳ ಅನುಕೂಲ, ಅಂದ್ರೆ ಅವರದ್ದು ಪ್ರೋಟೀನ್ ಇದು ಜಾಸ್ತಿ ಇರೋದಕ್ಕೆ ಮಕ್ಕಳಿಗೂ ಮಾಲ್ಟ್ ಹಾಕಿ ಕೊಟ್ರೆ, ಯಾರೋ ಒಂದು ಆಯುರ್ವೇದ ಡಾಕ್ಟರ್ ಹೇಳಿದಾರೆ ಅವರು, ವಸುಂಧರ ಅವ್ರಿಗೆ ಗೊತ್ತು, ಅವರು ಒಂದು ಆಯುರ್ವೇದ ಡಾಕ್ಟರ್ ಅದ್ರ ಬಗ್ಗೆ ಸಜೆಷನ್ ಮಾಡಿದ್ದಾರೆ, ಇದನ್ನ ಮಕ್ಕಳಿಗೆ ಮುದ್ದಾಮ್ ಕೊಡಿ ಅಂದ್ರೆ ಮುಂಚೆ ಹುಡ್ತಾರಲ್ಲ, ಅಂದ್ರೆ 7 ತಿಂಗಳಿಗೆ ಹುಡ್ತಾ ನೋಡಿ, ಅವರಿಗೆಲ್ಲ ಕೊಡ್ಬೋದು ಇದನ್ನ. ವಸಂತ ಅವ್ರಿಗೆ ಕೊಡಿ ಹೇಳಿ. ವಸಂತ ಅವ್ರೆ ಹೇಳಿಗ, ಈ ಬಾಳೆಕಾಯಿ ಹುಡಿಯ ಮಾರುಕಟ್ಟೆಯನ್ನು ಹೇಗೆ ನೀವು ಕಂಡುಕೊಂಡ್ರಿ ಅಂತ? ಅದೇ ಮಾರುಕಟ್ಟೆ ಅಂದ್ರೆ ಹೋದರ್ಷ ನಮ್ಗೆ ಅದೇ ನಾನು ಹೇಳದ್ನಲ್ಲ, ಬಾಳೆಹಣ್ಣು ಸುಕೇಳಿ ಮಾಡಿದ್ದೆ ಅಂತ ಹೇಳಿ, ಅದನ್ನ ಅದೇ ನಮ್ದೇ ಅದು ಮಹಿಳಾ ಮಾರುಕಟ್ಟೆ ಅಂತ ಒಂದಿದೆ, ಅದು ಈಗಾಗಲೇ ನಮ್ಗೆ ಅಂದ್ರೆ ನಾವು ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದಿದ್ರಿಂದ ನನ್ಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಒಳ್ಳೆ ವೇಗ ಇತ್ತು. ಅಂದ್ರೆ ಎಲ್ಲರಿಗೂ ಇದೆ ಸಮಸ್ಯೆ, ಹೊಸ ಪ್ರಾಡಕ್ಟ್ ಗಳನ್ನ ಮಾಡಿದ್ರೆ ಜನರಿಗೆ ಹೇಗ್ ಪರಿಚಯಿಸ್ಬೇಕು ಹೇಗ್, ಅಂದ್ರೆ ನಮ್ಗೆ ಆ ಸಮಸ್ಯೆ ಆಗಿರ್ಲಿಲ್ಲ. ಅಂದ್ರೆ ನಮ್ದು ಆಲ್ರೆಡಿ ಇದ್ದಿದ್ದಕ್ಕೆ ಮಹಿಳಾ ಮಾರುಕಟ್ಟೆಯಲ್ಲಿ ಈಗ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾನು ಹಾಕಿದೆ. ಆ ತಕ್ಷಣ ನಮ್ ಮೊದ್ಲೇ ಅಂದ್ರೆ ಕಾಯಂ ಒಂದಿಷ್ಟು ಕಸ್ಟಮರ್ಗಳು ಹೊಸದಾಗಿ ನೋಡೋರೆಲ್ಲ ಹಾ ಇದೊಂದು ಹೊಸ ಪ್ರಾಡಕ್ಟ್ ಅಲ್ವಾ ಅಂತ ನೋಡುವ ಅಂತೇಳಿ ತುಂಬಾ ಜನ ಆರ್ಡರ್ ಮಾಡಿದ್ರು. ಅಷ್ಟಲ್ದೆ ನಮ್ದು ಶ್ರೀಪಡ್ರೆ ಸರ್ ಕೂಡ ಅವರು ಅವ್ರ ಸ್ನೇಹಿತರ ಬಳಗ ಅವರಿಗೆ ಎಲ್ಲೆಲ್ಲಿ ಅಂದ್ರೆ ಸಂಪರ್ಕಗಳಿಗೂ ಎಲ್ಲ ಕಡೆನೂ ಹೀಗೆ ಉತ್ತರ ಕನ್ನಡದಲ್ಲಿ ಒಂದು ಬಾಳೆಕಾಯಿ ಕ್ರಾಂತಿ ನಡೀತಾ ಇದೆ, ಅದರಲ್ಲೂ ಹಿಂಗೆ ವಸುಂಧರಾ ಹೆಗಡೆ ಅವರು ಬೇಕಾದ್ರೆ ಅವರು ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದಾರೆ, ನೀವು ತಗೊಂಡು ಅದ್ರ ಬಗ್ಗೆ ನೋಡಿ ಅಂತ ಅವ್ರು ಕೂಡ ಅವ್ರಿಗೆ ಸಂಬಂಧಪಟ್ಟವ್ರ ಎಲ್ಲರಿಗೂ ಕೂಡ ಅವರು ಕೂಡ ಹೇಳಿದ್ರು. ಹಾಗಾಗಿ ಈಗ ಒಂದು 20 ದಿವಸದಲ್ಲೇ ಈ ಮಟ್ಟಿಗಿನ್ನ ಮಾರ್ಕೆಟಿಂಗ್ ಆಗ್ಲಿಕ್ಕೆ ಆಯ್ತು. ಅದು ಸಾಮಾನ್ಯವಾಗಿ ಈಗ ಒಂದು ಹೊಸ ಉತ್ಪನ್ನವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನುವುದು ಜನರಿಗೆ ಗೊತ್ತಿರುವುದಿಲ್ಲ, ಅಂತ ಸಂದರ್ಭದಲ್ಲೆಲ್ಲ ಏನ್ ಮಾಡ್ತೀರಿ? ಜೊತೆಗೆ ಪೂರಕ ಮಾಹಿತಿಯನ್ನು ಕೂಡ ಒದಗಿಸ್ತೀರಾ? ಹಾ ಹೌದು, ಒಂದು ಅಂದ್ರೆ ಒಂದ್ ಮಟ್ಟಿಗಿನ ಇದು ಅಂದ್ರೆ ಅದ್ರಲ್ಲಿ ಯಾವ ಯಾವ ಅಂಶ ಉಂಟು ಮತ್ತೆ ಏನೇನ್ ತಯಾರು ಮಾಡಬಹುದು ಅಂತ ನಾವೇನು ಅದು ಅಂದ್ರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಏನ ಹಾಕ್ತೇವೆ ಅದ್ರ ಕೆಳಗನೆ ಒಂದ್ ಸಣ್ಣ ಟಿಪ್ಪಣಿ ತರ ಹಾಕಿರ್ತೇವೆ ಒಂದನೇದಾಗಿ. ಎರಡನೇದಾಗಿ ಅವ್ರು ನಮ್ಗೆ ಪರ್ಸನಲ್ ಆಗಿ ಏನ್ ಕೇಳಿರ್ತಾರೆ ಅಂದ್ರೆ ಇಷ್ಟು ಕೆಜಿ ಬೇಕು ಇಂತ ಅಡ್ರೆಸ್ ಕಳಿಸಿ ಅಂತ ಹೇಳಿದಾಗ ನಾವು ಅಲ್ಲೂ ಕೂಡ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಗೊತ್ತಿದ್ದನ್ನು ಹೇಳ್ತೇವೆ, ಅವ್ರು ಅದ್ರಲ್ಲಿ ಇದ್ ಮಾಡ್ಕೊಳ್ತಾರೆ. ಇನ್ನು ಕೆಲವು ಜನ ಈ ಮೊದ್ಲೇ ತಗೊಂಡವ್ರು ಅಲ್ಲಿ ನಾವೇನು ಅಡ್ವರ್ಟೈಸ್ಮೆಂಟ್ ಹಾಕಿರ್ತೇವೆ ಆ ಪೋಸ್ಟ್ ಕೆಳಗಡೆನೆ ಬಂದು ನಾವು ಹೀಗೆ ತಗೊಂಡಿದ್ವಿ ಈ ತರ ಮಾಡಿದ್ವಿ ನಾವು ಈ ತರ ಒಳ್ಳೇದಾಯ್ತು ಅಂತ ಅವರೇ ಅವ್ರು ಕೂಡ ಅಂದ್ರೆ ತಗೊಂಡವ್ರು ಮೊದ್ಲು ತಗೊಂಡವ್ರು ಕೂಡ ಬರ್ದಿರ್ತಾರೆ ಅದ್ರನ್ನ ನೋಡಿ ಕೂಡ ಸುಮಾರು ಜನ ಅದ್ರನ್ನ ಲೈಕ್ ಮಾಡ್ತಾರೆ. ಆಮೇಲೆ ಈಗ ಬಾಳೆಕಾಯಿಯನ್ನ ಹಣ್ಣಿಗೋಸ್ಕರ ಮಾರಾಟ ಮಾಡುವಂತಹದ್ದು ಮತ್ತು ಬಾಳೆಕಾಯಿಯನ್ನ ಹುಡಿ ಮಾಡಿ ಮಾರಾಟ ಮಾಡುವಂತಹದ್ದು ಯಾವ್ದು ನಿಮಗೆ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತದೆ? ಈಗ ನಮ್ಗೆ ಬಾಳೆಕಾಯಿ ಪುಡಿ ಮಾಡೋದೇ ಒಳ್ಳೇದು ಅಂತ ಅನಿಸ್ತದೆ. ಅಂದ್ರೆ ಈ ಬಾಳೆಹಣ್ಣಿಗೆ ಹಣ್ಣು ಮಾಡೋದಾದ್ರೆ ಇಂತಿಷ್ಟೇ ಬೆಳೆದಿರ್ಬೇಕು ಆತರ ಎಲ್ಲ ಒಂದು ಇದು ಉಂಟು. ಅಂದ್ರೆ ಬಾಳೆಕಾಯಿ ಹೌದು ಹೌದು ಅದರಿಂದ ತಪ್ಪಿಸ್ಬೇಕು ಸುಮಾರೆಲ್ಲ ಸಮಸ್ಯೆ ಆಗ್ಬಿಡ್ತದೆ. ಈಗ ಅದರಲ್ಲೂ ಮಲೆನಾಡು ಅಂದ್ರೆ ಸುಮಾರು ಮುಕ್ಕಾಲು ವರ್ಷ ಗಾಳಿ ಮಳೆ ಈ ತರ ಸಮಸ್ಯೆಗಳೇ ಜಾಸ್ತಿ. ಈ ಬಾಳೆಕಾಯಿ ಹುಡಿ ಮಾಡೋದಾದ್ರೆ ಅಂದ್ರೆ ಯಾವ ತರ ಬಾಳೆಕಾಯಿ ಆದ್ರೂ ಬರ್ತದೆ, ಹಣ್ಣಿಗಾದ್ರೆ ಇಂತಿಷ್ಟೇ ಬೆಳೆದಿರ್ಬೇಕು ಹೀಗೆ ಇರ್ಬೇಕು ಅಂತೆಲ್ಲ ಇರ್ತದೆ. ಆದ್ರೆ ಬಾಳೆಕಾಯಿ ಪೌಡ್ರಿಗೆ ಒಂದ್ ಸ್ವಲ್ಪ ಬೆಳೆದಿದ್ ಕಡಿಮೆ ಆದ್ರೂ ತೊಂದ್ರೆ ಇಲ್ಲ, ಅಂದ್ರೆ ಬೆಳೆದಿದ್ದಾದ್ರೆ ಒಳ್ಳೇದು ಹೌದು, ಆದ್ರೆ ಸ್ವಲ್ಪ ಬೆಳವಣಿಗೆ ಕಡಿಮೆ ಇದ್ರೆ ತೊಂದ್ರೆ ಇಲ್ಲ ಅದು. ಹಾಗೆ ಈಗ ಗಾಳಿಗೆಲ್ಲ ಮುರಿದು ಬೀಳ್ತವಲ್ಲ ಕೆಲವೊಂದ್ಸರಿ, ಹೌದು ಹೌದು ಅದನ್ನು ಕೂಡ ಬಳಕೆ ಮಾಡಬಹುದು? ಹಾ ಮಾಡಬಹುದು ಮಾಡಬಹುದು, ತೀರಾ ತುಂಬಾ ಎಳೆಯದು ಅಷ್ಟು ಆಗುದಿಲ್ಲ, ಆದ್ರೂ ಒಂದ್ ಮಟ್ಟಿಗೆ ಅಂದ್ರೆ ಹಣ್ಣಿಗೆ ಬರ್ದೇ ಇರುವಂತದ್ ಕೆಲವದ್ ಕೂಡ ಇಲ್ಲಿ ಬಳಸಬಹುದು ನಾವು. ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಏನಾಗ್ತದೆ ಅಂದ್ರೆ ದಲ್ಲಾಳಿಗಳು ಸೆಕೆಂಡ್ ಕ್ವಾಲಿಟಿ ಬೇರೆ ಫಸ್ಟ್ ಕ್ವಾಲಿಟಿ ಬೇರೆ ಅಂತೆಲ್ಲ ಬೇರೆ ಮಾಡಿ ಮಾಡಿ ಮಾಡಿ ಅದ್ರಲ್ಲೂ ಬೆಲೆ ಇದ್ ಮಾಡ್ಬಿಡ್ತಾರೆ. ಇದರಿಂದ ಆತರ ಸಮಸ್ಯೆ ಇಲ್ಲ, ಅಂದ್ರೆ ಅವ್ರು ಸೆಕೆಂಡ್ ಕ್ವಾಲಿಟಿ ಅಂತ ಹಾಕುದ್ ಕೂಡ ಅದು ಕೊನೆ ಕೂಡ ಒಳ್ಳೇದೇ ಇರ್ತದೆ ಕಾಯಿ ಕೂಡ, ಆದ್ರೆ ಅಂದ್ರೆ ಕೊನೆ ಗಾತ್ರ ಸಣ್ಣ ಉಂಟು ಅಂತ ಸೆಕೆಂಡ್ ಗೆ ಹಾಕ್ಬಿಡ್ತಾರೆ. ಸೊ ಅದರಿಂದ ಈ ನಾವು ಅದನ್ನ ತಪ್ಪಿಸಿ ಇಲ್ಲಿ ಬಾಳೆಕಾಯಿ ಹುಡಿಗೆ ಅದನ್ನ ಬಳಸಬಹುದು ನಾವು. ಈಗ ನಿಮ್ಮಲ್ಲಿ ಓನ್ ಡ್ರೈವಿಂಗ್ ಡ್ರೈಯರಿನ ವ್ಯವಸ್ಥೆ ಇದೆ ಅಂತ ಹೇಳಿರಿ, ಅದು ಇಲ್ಲದವ್ರು ಏನ್ ಮಾಡಬಹುದು ಅಂತ? ಅದ್ರ ಇಲ್ಲದವ್ರು ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆನೆ, ಅದು ಬಿಸಿಲು ಇದ್ರೆ ಒಳ್ಳೇದು. ಈಗ ಕರಾವಳಿ ಜಿಲ್ಲೆಯಲ್ಲಿ ಎಲ್ಲ ಅಡಿಕೆ ಒಣಗಿಸುವುದಕ್ಕೆ ಗೂಡನ್ನೆಲ್ಲ ಮಾಡಿರ್ತಾರೆ ಪ್ಲಾಸ್ಟಿಕ್ ಗೂಡುಗಳು, ಅದರಲ್ಲಿ ಕೂಡ ಒಣಗಿಸುವುದಕ್ಕೆ ಅವಕಾಶ ಆಗಬಹುದಾ? ಅಡಿಕೆನೆ ಒಣಗಿಸ್ತಾರೆ ಅಂದ್ರೆ ಆಗ್ಬೋದು, ಯಾಕೆಂದ್ರೆ ಇದು ಅಡಿಕೆ ಅಷ್ಟು ಟೈಮ್ ಬೇಡ, ಅಡಿಕೆ ಸ್ವಲ್ಪ ಗಟ್ಟಿ ಅದ್ರಗಿಂತ ಇದು ಸ್ವಲ್ಪ ಮೆತ್ತ ಇರ್ತದೆ ಆ ಲೆಕ್ಕಕ್ಕೆ ಆಗ್ಬಹುದು. ಧೂಳು ಎಲ್ಲ ಬಾರದಾಗೆ ನೋಡ್ಕೋಬೇಕು. ಹೌದೌದು ಮೇನ್ ಅದು. ಈ ಡ್ರೈಯರ್ ಅಲ್ಲಿ ಆದ್ರೆ ಆ ಸಮಸ್ಯೆ ಇರೋದಿಲ್ಲ, ಅದು ಒಳಗಡೆ ಟ್ರೇ ಇರ್ತದೆ ಹೊರಗಡೆಯಿಂದ ಬಾಗಿಲು ಹಾಕ್ಬಿಟ್ರೆ ಧೂಳಿನ ಎಂತ ಸಮಸ್ಯೆ ಇರೋದಿಲ್ಲ. ಈ ಡ್ರೈಯರ್ ನಲ್ಲಿ ಆದ್ರೆ ಎಷ್ಟು ಗಂಟೆ ಒಣಗಿಸಬೇಕಾಗ್ತದೆ? ಅದು ಡ್ರೈಯರ್ ಅಲ್ಲಿ ನಾವು ಉಷ್ಣಾಂಶ ಹೇಗಿಡ್ತೇವೆ ಹೇಳೋದ್ರ ಮೇಲೆ ಅಂದ್ರೆ ನಿರ್ಧಾರ, ಸ್ವಲ್ಪ ಜಾಸ್ತಿ ಇದ್ರೆ ಬೇಗನೆ ಒಣಗಬಹುದು. ಕಡಿಮೆ ಸಾಮಾನ್ಯವಾಗಿ ನಾವು 70 to 80 ಡಿಗ್ರಿ ಇಡ್ತೇವೆ, ಒಂದ್ ದಿವಸಕ್ಕೆ ಸುಮಾರು ಒಂದ್ ಅಂದಾಜು ಒಣಗ್ತದೆ ಅದು, ಅಂದ್ರೆ ಇಡೀ ದಿವಸ ಬೇಕು. ಅದೇ ಇದು ಇನ್ನೂ ಒಂಚೂರು ಜಾಸ್ತಿ ಈ ತರ ಕ್ರಾಂತಿ ಇನ್ನೂ ಮುಂದೆ ರೈತರಿಗೂ ಕೂಡ ಒಳ್ಳೇದು. ಒಂದೇದಾಗಿ ಅಂದ್ರೆ ಈಗ ಅಲ್ಲಿ ಇಲ್ಲಿ ದಲ್ಲಾಳಿಗಳು ಅವ್ರು ಇವ್ರು ಇದಕ್ಕೆ ಇದ್ ಮಾಡೋದ್ಕಿಂತ ರೈತರಿಗೆ ಒಳ್ಳೇದಾಗ್ತದೆ. ಅದ್ರಕ್ಕಿಂತಲೂ ಈಗ ಹಣಕ್ಕಿಂತ ಜಾಸ್ತಿ ಏನಾಗಿದೆ ಅಂದ್ರೆ ಆರೋಗ್ಯ ಮುಖ್ಯ ಆಗ್ಬಿಟ್ಟಿದೆ ಎಲ್ಲ ಜನರಿಗೂ. ಹೌದು, ಇದ್ರ ಬಳಸೋದ್ರಿಂದ ಅಂದ್ರೆ ನಾವು ಈಗ ಮೈದಾ ಗೋಧಿ ಅಕ್ಕಿಟ್ಟು ಅಂದ್ರೆ ಹಿಟ್ಟು ಅಂತ ನೀವ್ ಎಲ್ಲೆಲ್ಲಿ ಬಳಕೆ ಆಹಾರದಲ್ಲಿ ಪ್ರಯೋಗ ಅಂದ್ರೆ ಹಾಕ್ತಿರೋ ಅಲ್ಲೆಲ್ಲ ಅಕ್ಕಾಯಿ ಹಿಟ್ಟನ್ನ ಹಾಕ್ಬಹುದು. ಇದು ಒಂದು ನೈಸರ್ಗಿಕವಾಗಿ ಸಿಗುವಂತದ್ದು, ಇದರಲ್ಲಿ ಯಾವ್ದೇ ರೀತಿ ರಾಸಾಯನಿಕ ಬಳಕೆ ಆಗಿರುವುದಿಲ್ಲ. ಹಂಗಾಗಿ ಅಂದ್ರೆ ಜಾಸ್ತಿ ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಪ್ರೋಟೀನ್ ಎಲ್ಲ ಇದೆ. ಹಾಗಾಗಿ ಇದ್ರ ಬಳಕೆಯಿಂದ ಒಂದೇದಾಗಿ ಜನರ ಆರೋಗ್ಯನೂ ಸುಧಾರಿಸ್ತದೆ, ಒಳ್ಳೇದಾಗ್ತದೆ. ಮತ್ತೊಂದು ಅಂದ್ರೆ ರೈತರಿಗೂ ಕೂಡ ಒಳ್ಳೇದಾಗ್ತದೆ. ಹಾಗಾಗಿ ಎಲ್ಲಾ ಜನರ ಸಹಕಾರದಿಂದ ಇದೊಂಚೂರು ಇನ್ನೊಂಚೂರು ಮುಂದೆ ತಗೊಂಡೋಗೋಣ ಅಂತ. ಮಾರ್ಕೆಟಿಂಗ್ ಹೇಳೋದಕ್ಕಿಂತಲೂ ಯಾರ್ಯಾರ ಮೇಲೆ ಬಾಳೆಕಾಯಿ ಉಂಟೋ ಅವರೆಲ್ಲ ಕೂಡ ಅವ್ರ ದಿನನಿತ್ಯದ್ದು ಅಂದ್ರೆ ಇಷ್ಟು ದಿನ ಏನ್ ತರಕಾರಿ ಅಷ್ಟೇ ಸೀಮಿತವಾಗಿ ಇಟ್ಕೊಂಡಿದ್ ಬಾಳೆಕಾಯಿಯನ್ನ ಈ ತರ ಅಂದ್ರೆ ದಿನನಿತ್ಯದ ಅವ್ರದ್ದು ಉಳಿದ ಬಳಕೆಗೂ ಒಂದು ಉಪಯೋಗ ಮಾಡಿದ್ರೆ ಅಂದ್ರೆ ಬಾಳೆಕಾಯಿ ಕೂಡ ಒಂದು ಒಳ್ಳೆ ಬೆಳೆ ಆಗಿ ಒಳ್ಳೆ ಮೌಲ್ಯ ಪಡ್ಕೊಳ್ತದೆ ಅಂತ ಹೇಳ್ತೇನೆ ನಾನು. ಅಂದ್ರೆ ಬಾಳೆಕಾಯಿಯ ಖರೀದಿ ಮಾಡುವವರು ಬೆಲೆ ನಿರ್ಧಾರ ಮಾಡುವ ಬದಲು ಬಾಳೆಕಾಯಿ ಉತ್ಪಾದನೆ ಮಾಡುವವರೇ ಅದರ ಬೆಲೆ ನಿರ್ಧಾರ ಮಾಡಬಹುದು ಅಂತ? ಹೌದು

ಬೇವಿನ ಹಿಂಡಿಯನ್ನು ಮಣ್ಣಿನಲ್ಲಿ ಬೆರೆಸುವುದರಿಂದ ಮಣ್ಣಿನ ಅಪಾಯಕಾರಿ ಸೂಕ್ಷ್ಮಾಣುಜೀವಿಗಳು, ಕೀಟಗಳು ಮತ್ತು ಬ್ಯಾಕ್ಟೀರಿಯಾ ದುಂಡಾಣುಗಳು ನಾಶವಾಗ್ತವೆ. ಹಾಗೆಯೇ ಮಣ್ಣಿನ ಕ್ಷಾರದ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ. ಬೇವು ಆಧಾರಿತ ಕೀಟನಾಶಕಗಳನ್ನು ಬಳಸಬೇಕಿದ್ರೆ ಕೆಲವೊಂದು ಅಂಶವನ್ನು ನಾವು ಗಮನಿಸಬೇಕು. ಬೆಳೆಗಳಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದ್ದಾಗ ಅಥವಾ ಕೀಟಗಳು ಪ್ರಾರಂಭಿಕ ಹಂತದಲ್ಲಿದ್ದಾಗ ಬೇವಿನ ಸಿಂಪರಣೆಯನ್ನು ಮಾಡಬೇಕು. ಬೆಳಗಿನ ವೇಳೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ಶೇಖರಿಸಿದ ಒಂದು ವರ್ಷದ ಅವಧಿಯ ಒಳಗಿನ ಬೀಜಗಳನ್ನು ಮಾತ್ರ ಉಪಯೋಗಿಸಬೇಕು. ಸಂಗ್ರಹಿಸಿದ ಬೀಜಗಳನ್ನು 2-3 ವಾರಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಬೀಜಗಳನ್ನು ಬೇರೆ ಬೇರೆ ಮರಗಳಿಂದ ಸಂಗ್ರಹಿಸಬೇಕು. ಬೇವಿನ ಕಷಾಯ ಒಂದೇ ಬಾರಿಗೆ ಹುಳುಗಳನ್ನು ಸಾಯಿಸುವುದಿಲ್ಲ. ಇದರ ಪರಿಣಾಮ 2-3 ಸಿಂಪರಣೆಗಳ ನಂತರ ಗೊತ್ತಾಗ್ತದೆ. ಇವು ಗಿಡಗಳಲ್ಲಿ ಪೀಡೆಗಳ ನಿರೋಧಕ ಶಕ್ತಿ ಆಗದ ಹಾಗೆ ತಡೆಯುತ್ತದೆ. ಇದಕ್ಕೆ ತಗಲುವಂತಹ ವೆಚ್ಚವೂ ಕೂಡ ಕಡಿಮೆ. ಬೇವಿನ ಬಳಕೆಯಿಂದ ಉತ್ತಮವಾದ ಹಾಗೂ ಆರೋಗ್ಯಕರ ವಾತಾವರಣ ಸೃಷ್ಟಿಯಾಗ್ತದೆ. ಬೇವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದವರು ಕಾರ್ಯಕ್ರಮ ಸಂಯೋಜಕರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮ ಅವರ ಇವರನ್ನ ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲಿಗೆ 50,000-52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲಿಗೆ 41,000-45,000 ರೂಪಾಯಿ, ಕೋಕಾ 30,000-37,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲಿಗೆ 7,500-11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 24,000-26,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 14,000-18,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲಿಗೆ 3,000-3,200 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲಿಗೆ 2,700-2,900 ರೂಪಾಯಿಗಳು, IR8 2,200-2,900 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲಿಗೆ 1,750-1,950 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ 4,000-4,100 ರೂಪಾಯಿಗಳು, ಕೆಂಪು ಬೆಲ್ಲ 3,800-3,900 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲಿಗೆ 4,300-4,400 ರೂಪಾಯಿಗಳು, ಮೆಣಸು ಆಮದು 22,500-25,000 ರೂಪಾಯಿಗಳು, ಕಾಳು ಮೆಣಸು 36,500-38,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 9,000-11,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು 1,100-1,500 ರೂಪಾಯಿಗಳು, ಕದಳಿ ಕ್ವಿಂಟಲಿಗೆ 1,400-2,200 ರೂಪಾಯಿಗಳು, ಗಾಳಿ 1,300-2,100 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲಿಗೆ 1,500-3,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಭಕ್ತಿಗೀತೆ. ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿರುವ ಪುರಂದರದಾಸರ ರಚನೆ. ಯಾದವನೀ ಬಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರೋ. ಯಾದವನೀ ಬಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಧುರಲಿ ಮಡುಗಿದ, ಸೋದರ ಮಾವನ ಮಧುರಲಿ ಮಡುಗಿದ, ಯಶೋಧನಂದನ ನೀ ಬಾರೋ. ಯಾದವ ನೀ ಬಾ ಯದುಕುಲ ನಂದನ, ಮಾಧವ ಮಧುಸೂದನ ಬಾರೋ. ಮಾಧವ ಮಧು